ಕಿರಿಲ್ಲಿ ಇಕಿಲ್ಲಿಗಿಯ ಕೂಡುವೆನ್ ನಿಲ್ ಆಸನುವಟೈ ತುಕ ಮಟೈ ಅಪೇ ಪೆತ ಉಂಟೈ ಏ ಕಿರಿಲ್ಲಿ ವಸಂತೇಮಲ್ ಕುರುನು ಮಟೈ ನಿಸರು ಗಿಂಹಾನಯ ಮಟೈ ಏ ಕಿರಿಲ್ಲಿ ಇಗಿಲ್ಲಿಗಿಯ ಕೂಡುವೆನ್ ನಿಲ್ ಅಹಸನು ಬಟೈ ಮಟೈ ಅಪೇ ಪೆಟ ಉಂಟೈ ಏ ಕಿರಿಲ್ಲಿ ಅನ್ನಂ ಅಪೇ ಪೆಂಡೋವ ವಿಧಿ ವೆಟುನತ್ ನುಬೈ ಅಮ್ಮ ಸದಾಕಲ್ ಏ ಕಿರಿಲ್ಲಿ ಇಗಿಲ್ಲಿಗಿಯ ಕೂಡುವೆನ್ ನಿಲ್ ಅಹಸನು ಬತೈ ಮಟೈ ಅಪೇ ಪೆಟ ಉಂಟೈ ಏ ಕಿರಿಲ್ಲಿ